ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ. ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಜೇನು ಕೃಷಿ. ಈ ಕುರಿತು ಡಾಕ್ಟರ್ ರಘುನಾಥ್ ಆರ್ ಅವರೊಂದಿಗೆ ಸಂದರ್ಶನವನ್ನ, ಇವರೊಂದಿಗೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಮುಂದ್ರಬಾದಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರಘುನಾಥ್ ಆರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ರಘುನಾಥ್ ಅವರೇ. ನಮಸ್ಕಾರ. ವಿಶೇಷವಾಗಿ ಜೇನು ಸಹಜವಾಗಿ ಪ್ರಕೃತಿಯಲ್ಲಿ ಇರುವಂತಹದ್ದು, ಅದೊಂದು ಕೃಷಿಯಾಗಿ ಕನ್ವರ್ಟ್ ಆಗಿದೆ. ಇತ್ತೀಚೆಗೆ ಅದನ್ನ ಪ್ರತ್ಯೇಕವಾಗಿ ಕೃಷಿ ಮಾಡುವುದು, ಉಪಕಸ ಮಾಡ್ಕೊಂಡಿದ್ದಾರೆ, ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಜೇನು ಕೃಷಿ ಪರಿಚಯ ಹೇಳ್ತೀನಿ. ಜೇನು ಕೃಷಿ ಹೇಗೆ ಅಂತಂದ್ರೆ, ಈ ಜೇನು ಕೃಷಿ ಇವತ್ತಿಂದು ನಿನ್ನದಲ್ಲ. ಇದು ಜೇನು ಕೃಷಿ ಸುಮಾರು ಪುರಾತನ ಕಾಲದಿಂದಲೂ ಜೇನು ಕೃಷಿಯನ್ನ ನಮ್ಮ ಪೂರ್ವಿಕರು ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡ್ತಾ ಬಂದಿರತಕ್ಕಂಥ ಒಂದು, ಇದಕ್ಕೆ ಪ್ರತಿ ಒಬ್ಬ ಜೇನು ಕೃಷಿಕನು ಮಾಡುವಾಗ ಒಂದಿಷ್ಟು ವೈಜ್ಞಾನಿಕ ಮಾಹಿತಿಯನ್ನ ತಿಳ್ಕೊಂಡು ಜೇನು ಕೃಷಿಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ಕೃಷಿ ಚಟುವಟಿಕೆಯ ಪೂರ್ವ ತಯಾರಿ ಇಲ್ಲದೇನೆ ಮಾಡಿದಾಗ ಅದಕ್ಕೆ ನಮಗೆ ಪ್ರತಿಫಲ ಸಂದಲ್ಲ. ನಾವು ಯಾವುದೇ ಒಂದು ಬೆಳೆ ಬೆಳೆಯುವಾಗ ಅದರ ಪೂರ್ವ ಮಾಹಿತಿ ತಿಳ್ಕೋಬೇಕು. ಹಣ್ಣಿನ ಬೆಳೆ ಆಗಿರ್ಬೋದು ಅಥವಾ ಬೇರೆ ಏನೋ ತರಕಾರಿ ಬೆಳೆ ಆಗಿರ್ಬೋದು. ಅದೇ ತರ ಜೇನು ಕೃಷಿನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಸಬು. ಅದನ್ನ ಉಪಕಸಬು ಅಂತ ಹೇಳೋದಕ್ಕಿಂತ ಒಂದು ಕಸಬಾಗಿ ಇತ್ತೀಚಿನ ಸಾಕಷ್ಟು ಜನ ಒಂದು ಉದ್ದಿಮೆ ರೀತಿಯಾಗಿ ನೋಡ್ತಕ್ಕಂಥವ್ರು ಇದಾರೆ ಜೇನು ಕೃಷಿ. ಈಗ ಮೊದಲೆಲ್ಲ ಇದನ್ನ ಒಂದು ಉಪಕಸಬು ಅಂತಂದೇ ಹೇಳ್ತಾ ಇದ್ರು. ಈಗ ನನ್ನ ಪ್ರಕಾರ ಇದು ಉಪಕಸಬು ಅನ್ನೋದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಸಬು. ಸೊ ಹಾಗಾಗಿ ಜೇನು ಕೃಷಿ ಪರಿಚಯ ಅಂದ್ರೆ ನಾನು ಅದೇ ಹೇಳ್ದಲ್ಲ, ಪುರಾತನ ಕಾಲದಿಂದಲೂ ಜೇನು ಪೆಟ್ಟಿಗೆ ಮೊದಲಿಂದಲೂ ಇತ್ತು. ಯಾಕಂದ್ರೆ ನಮ್ಮ ನಿಸರ್ಗದಲ್ಲಿ ಸಸ್ಯಗಳು ಯಾವ ರೀತಿ ವಿಕಾಸನ ಹೊಂದ್ತಾ ಬಂದವೋ ಅದೇ ರೀತಿಯಾಗಿ ಜೇನು ಹುಳುಗಳು ಸಹ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಸಸ್ಯಗಳಿಗೆ ಅನುಗುಣವಾಗುವ ರೀತಿ ವಿಕಾಸನ ಹೊಂದ್ತಾ ಬಂದವು. ಹಾಗಾಗಿ ಜೇನು ಕೃಷಿ ಇವತ್ತಿಂದು ನಿನ್ನೆದು ಅಂತಲ್ಲ, ಜೇನು ಕೃಷಿ ಮಾನವರ ಉಗಮಕ್ಕಿಂತ ಮುಂಚೆನೆ ಜೇನು ಹುಳುಗಳು ಇದ್ವು ಅನ್ನಂತ ಪುರಾವೆಗಳು ಸಾಕಷ್ಟು ನಿರ್ದೇಶನಗಳು ವೈಜ್ಞಾನಿಕವಾಗಿ ಸಿಗ್ತದೆ. ಈಗ ಈಜಿಪ್ಟ್ ಸ್ಪೇನ್ ದೇಶದಲ್ಲಿ ಈ ಕೆಲವು ಗೋಡೆ ಮೇಲೆ ಕೆಲವು ಕೆತ್ತನೆಗಳು ಕೆತ್ತಿದ್ರು ಜೇನು ಹುಳುವಿನ ಚಿತ್ರವನ್ನು. ಸೊ ಇದೆಲ್ಲ ನಮ್ಗೆ ಏನ್ ಸೂಚಿಸುತ್ತೆ ಅಂದ್ರೆ ಜೇನು ಕೃಷಿ ತುಂಬಾ ಪುರಾತನ. ಈಗ ನಮಗೆ ಮಹಾಭಾರತ, ರಾಮಾಯಣ ಈ ಎಲ್ಲಾ ಕಾವ್ಯಗಳಲ್ಲಿ ಸೊ ಅದರಲ್ಲಿ ಸಹ ಜೇನು ಕೃಷಿ ಒಂದು ಉಲ್ಲೇಖಗಳಿದ್ದೇವೆ ಅನ್ನೋದು. ಸೊ ಜೇನು ಕೃಷಿ ಪ್ರಾಚೀನವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಕರ್ನಾಟಕದಲ್ಲಿ ಎಷ್ಟಿದೆ, ಹೇಗೆ ಇದರ ಮಾಹಿತಿ ಏನೇನಿದೆ ಸರ್? ಓಕೆ, ಕರ್ನಾಟಕದಲ್ಲಿ ಅಂತಂದಾಗ ಈಗ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಎಲ್ಲಾ ಕೃಷಿ ಮಹಾವಿದ್ಯಾಲಯಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದ್ರೆ ICAR ಅಂತ ಕೇಳ್ತೀವಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಕ್ಕಂಥದ್ದು. ಅದರ ಅಡಿಯಲ್ಲಿ ಬೇರೆ ಬೇರೆ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ, SAIs ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ US ಬೆಂಗಳೂರು ಆಗಿರ್ಬೋದು, US ಧಾರವಾಡ ಆಗಿರ್ಬೋದು, ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆ ಆಗಿರ್ಬೋದು, ಈ ರೀತಿ ಎಲ್ಲಾ ವಿಭಾಗಗಳಿದೆ. ಆ ವಿಭಾಗಗಳಲ್ಲಿ ಕೀಟಶಾಸ್ತ್ರವನ್ನು ಸಹ ಒಂದು ವಿಭಾಗ. ಈ ಪ್ರತಿಯೊಂದು ಕೀಟಶಾಸ್ತ್ರ ವಿಭಾಗದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೀಟಶಾಸ್ತ್ರದ ಬೋಧನೆ ಮಾಡೋದ್ರ ಜೊತೆಗೆ ಈ ರೈತರಿಗೆ ಅನುಕೂಲವಾಗೋ ದೃಷ್ಟಿಯಲ್ಲಿ ತರಬೇತಿಗಳನ್ನು ಸಹ ಕೊಡ್ತಾ ಬಂದಿದ್ದೀವಿ. ಜೇನು ಕೃಷಿಗೆ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ತಿಳಿಸ್ತಾ ಬಂದಿದ್ದೀವಿ. ಮತ್ತೆ ಇನ್ನು ನೀವು ಕರ್ನಾಟಕದಲ್ಲಿ ಅಂತ ಹೇಳೋದಾದ್ರೆ, ಸ್ವಾತಂತ್ರ್ಯದ ನಂತರ ಭಾರತದ ಸರ್ಕಾರ ಜೇನು ಕೃಷಿಯ ಕೈಗಾರಿಕೆಯನ್ನ 1952 ಆಸ್ಪಾಸಲ್ಲಿ ಖಾದಿ ಗ್ರಾಮೋದ್ಯೋಗದ ಮಂಡಳಿ ಒಳಗಡೆ ಒಂದು ಚಟುವಟಿಕೆಯಾಗಿ ಸೆಟ್ ಆಗಿತ್ತು, KVIB ಅಂತ ಕರೀತಾರೆ. ತದನಂತರ ಅದನ್ನ KVIC ಅಂತ ಮರುನಾಮಕರಣ ಮಾಡ್ತಾರೆ, ಖಾದಿ ವಿಲೇಜಸ್ ಇಂಡಸ್ಟ್ರಿ ಕಾರ್ಪೊರೇಷನ್ ಬೋರ್ಡ್ ಅಂತ. ಒಮ್ಮೆ ಮಹಾತ್ಮ ಗಾಂಧಿಯವರು ಪಂಜಾಬ್ ಪ್ರಾಂತ್ಯದಲ್ಲಿ ಹಿಂಗೆ ಸಂಚರಿಸ್ತಾರಕ್ಕಂಥ ಸಂದರ್ಭದಲ್ಲಿ ಈ ಜೇನು ಕೃಷಿಯ ಕೆಲವಿಷ್ಟು ಚಟುವಟಿಕೆಗಳನ್ನ ಅವರು ಗಮನಿಸ್ತಾರಂತೆ. ಗಮನಿಸಿದಾಗ ಇದು ಈಗ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಪ್ರಮುಖ ಉದ್ದೇಶ ಏನಂದ್ರೆ ಈ ನೂಲು ತೆಗೆದು ಬಟ್ಟೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಆ ಒಂದು ಉದ್ಯೋಗ. ಸೊ ಇದು ಯಾಕೆ KVIC ಒಳಗಡೆ ಸೇರಿಸಬಾರ್ದು ಅಂತೇಳಿ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಒಳಗಡೆ ಇದು ಸಾಕಷ್ಟು ವರ್ಷಗಳ ಕಾಲ KVIC ಒಳಗಡೆ ಜೇನು ಕೃಷಿಯ ಒಂದು ಚಟುವಟಿಕೆ ಇತ್ತು. ತದನಂತರ ಇತ್ತೀಚಿನ ದಿನಗಳಲ್ಲಿ 2006 ನ್ಯಾಷನಲ್ ಬೀ ಬೋರ್ಡ್ ಅಂತ ಕರೀತಾರೆ, ರಾಷ್ಟ್ರೀಯ ಜೇನು ಮಂಡಳಿ ಅಂತ, ರಾಷ್ಟ್ರೀಯ ಜೇನು ಮಂಡಳಿಯನ್ನ ಪುನರ್ ವಿಂಗಡಣೆ ಮಾಡಿ ನಮ್ಮ ಭಾರತ ಸರ್ಕಾರ ವೈಜ್ಞಾನಿಕ ಜೇನು ಕೃಷಿಯನ್ನ ಪ್ರೋತ್ಸಾಹ ಮಾಡುವ ದೃಷ್ಟಿ ಇಟ್ಕೊಂಡು NBBA ರಚನೆ ಆಗ್ತದೆ, ಪುನರ್ವಿಂಗಡಣೆ. ಸೊ NBBA ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜೇನಿನ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನವನ್ನು ನೀಡೋದ್ರ ಮೂಲಕ ಮತ್ತೆ ವೈಜ್ಞಾನಿಕ ಜೇನು ಕೃಷಿಯ ಮಾಹಿತಿಯನ್ನು ನೀಡೋದ್ರ ಮೂಲಕ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥ ಒಂದು ಚಿತ್ರಣ. ಇನ್ನು ನಮ್ಮ ರಾಜ್ಯದಲ್ಲಿ ಅಂತ ತಗೊಂಡಾಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು 4-5 ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯಗಳಿದೆ, ಅಲ್ಲಿ ಸಾಕಷ್ಟು ಕೀಟ ಶಾಸ್ತ್ರಜ್ಞರಿದ್ದಾರೆ, ಅವರು ಜೇನು ತರಬೇತಿ ಕೊಡ್ತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಾ ಇದೀವಿ. ಈಗ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಸಾಕಷ್ಟು ಏನು ಏಳವಾಗಿರ್ತಕ್ಕಂಥ ಒಂದು ಘಟ್ಟ ಪ್ರದೇಶಗಳಲ್ಲಿದೆ, ಅಲ್ಲಿ ಸಾಕಷ್ಟು ಜನ ಆಲ್ರೆಡಿ ಸುಮಾರಷ್ಟು ಜನ ಜೇನು ಕೃಷಿಕರಿದ್ದಾರೆ, ಈ ಬಯಲುಸೀಮೆ ಮೈದಾನ ಪ್ರದೇಶದಲ್ಲಿ ಜೇನು ಕೃಷಿಕರಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಈ ಏನಂತ ಕರಿತೀವಿ ಸಂಘಗಳು, ಈ ಹೊನ್ನವರ ಜೇನು ಕೃಷಿಕ ಸಹಕಾರ ಸಂಘ, ಕುಪುಟ ಜೇನು ಕೃಷಿಕರ ಸಹಕಾರ ಸಂಘ, ಈ ರೀತಿಯಾಗಿರ್ತಕ್ಕಂಥ ಸಂಘಗಳು, ಪೊನ್ನಂಪೇಟೆ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ, ಭಾಗಮಂಡಲ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ, ಇವೆಲ್ಲ ಜೇನು ಸಹಕಾರ ಸಂಘಗಳಾಗಿದ್ದಾವೆ. ಸೊ ಅವರೆಲ್ಲ ಸಹ ಜೇನು ಕೃಷಿಕರು ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೇನು ಸಹಕಾರ ಸಂಘಗಳು ಈಗ ಕರ್ನಾಟಕದಲ್ಲಿ ರಚನೆ ಆಗಿದ್ದಾವೆ, ಆರ್ಥಿಕ ವಹಿವಾಟಿನಲ್ಲೆಲ್ಲ ತೊಡ್ಕೊಂಡಿದ್ದಾವೆ. ಸೊ ಅದಕ್ಕೆ ಸರ್ಕಾರ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಗಳ ಆಗಿರ್ಬೋದು, ಯಾವ ರೀತಿ ಸಹಕಾರ ನೀಡ್ತಾ ಇದಾವೆ ಅಂತ? ಹೌದು, ಈಗ ನಾನು ಆಗಲೇ ತಿಳಿಸಿದಾಗೆ ರಾಷ್ಟ್ರೀಯ ಜೇನು ಮಂಡಳಿ ಅಂತಿದೆ, ರಾಷ್ಟ್ರೀಯ ಜೇನು ಮಂಡಳಿಯ ಮೂಲಕ NBHM ಅಂತ ನ್ಯಾಷನಲ್ ಬಿ ಹನಿ ಮಿಷಿನ್ ಅಂತ ಕರಿತೀವಿ, ನ್ಯಾಷನಲ್ ಬಿ ಹನಿ ಮಿಷಿನ್ ಎಲ್ಲ ಮೂಲಕ ಈ ಫಂಡಿಂಗ್ ಮಾಡ್ತಾರೆ. ಈಗ ಸಪೋಸ್ ಏನಾದ್ರ ರೈತರಿಗೆ ಈ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಜೇನು ಪೆಟ್ಟಿಗೆಯನ್ನ ವಿತರಣೆ ಮಾಡ್ತಕ್ಕಂಥದ್ದು, ಮತ್ತೆ ಅವರಿಗೆ ತರಬೇತಿ ಕೊಡಿಸ್ತಕ್ಕಂಥದ್ದು, ಈ ತೋಟಗಾರಿಕೆ ಇಲಾಖೆಗಳು ಅದನ್ನ ಮಾಡ್ತಾರೆ. ಮತ್ತೆ ಇದ್ರ ಜೊತೆಗೆ SAUs ನಮ್ಮ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, ನಾನು ಆಗ್ಲೇ ಹೇಳಿದ್ನಲ್ಲ, SAU ಒಳಗಡೆ ಸಾಕಷ್ಟು ಕೆಲವು ಫಂಡ್ಸ್ ನ ಪ್ರಾಜೆಕ್ಟ್ ಮೂಲಕ ಅನುದಾನದ ಮೂಲಕ ಅದನ್ನ ನಿರ್ವಹಿಸ್ತಾ ಬರ್ತದೆ. ಈಗ ನಮ್ಮ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ AIC ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಬೀ ಕೀಪಿಂಗ್ ಅಂತಿದೆ, ಜೇನು ಕೃಷಿಗೆ ಸಂಬಂಧಿಸತಕ್ಕಂಥ ಚಟುವಟಿಕೆಯನ್ನು ಈಗ ನಮ್ಮ ದೇಶದಲ್ಲಿ ಒಂದು 6-7 ಲೊಕೇಶನ್ಸ್ ಅಲ್ಲಿ ಈ ತರದಿದೆ. ಆ ತರದ್ರಲ್ಲೂ ಸಹ ಜೇನು ಕೃಷಿಯ ಮಾಹಿತಿಯನ್ನ ರೈತರು ತಲುಪಿಸ್ತಕ್ಕಂಥ, ರೈತರಲ್ಲಿ ಆಸಕ್ತಿ ಹೆಚ್ಚಾಗಿದೆ ಅನ್ಸುತ್ತದೆ. ಹೌದು, ರೈತರಲ್ಲಿ ಮೊದಲು ನಾನು ತಿಳಿದ ಮಟ್ಟಿಗೆ ಜೇನು ಕೃಷಿಯ ಆಸಕ್ತಿ ಕಡಿಮೆ ಇತ್ತು ಅಂತ ಅನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿ ಮಾಡ್ತಕ್ಕಂಥ ರೈತರು ಜೇನು ತುಪ್ಪಕ್ಕೆ ಹೊರತುಪಡಿಸಿ ಜೇನು ಹುಳುಗಳಿಂದ ಆಗ್ತಕ್ಕಂಥ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಯೋಗ ಅಂದರೆ ಪರಾಗಸ್ಪರ್ಶ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ ನಾನು ಆಗ್ಲೇ ತಿಳಿಸಿದಾಗ ರಾಷ್ಟ್ರೀಯ ಜೇನು ಮಂಡಳಿಯ 2006 ಪುನರ್ ವಿಂಗಡಣೆ ಮಾಡಿದ ಉದ್ದೇಶ ಏನಂದ್ರೆ ಸಪೋರ್ಟ್ ವೈಜ್ಞಾನಿಕ ಜೇನು ಕೃಷಿಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ನೀವು ಒಂದಿಷ್ಟು ಬೆಳೆಗಳಲ್ಲಿ ತೆಗೆದು ನೋಡ್ಬಿಟ್ರೆ ಶೇಕಡಾವಾರು ಅತಿ ಹೆಚ್ಚು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು. ಸೊ ಅದು ರೈತರಲ್ಲಿ ಈಗ ಸಾಕಷ್ಟು ಜಾಗೃತಿ ಮೂಡಿದೆ. ತುಪ್ಪದ ಹೊರತುಪಡಿಸಿ ಅಥವಾ ಜೇನುವಿಂದ ಬರ್ತಕ್ಕಂಥ ಅದರ ಬೇರೆ ಒಂದು ಪದಾರ್ಥಗಳನ್ನು ಹೊರತುಪಡಿಸಿದ್ರೆ ಬೆಳೆಗಳಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚಿರೋದ್ರಿಂದ ನನಗೆ ಅನಿಸಿದಂಗೆ ಎಲ್ಲಾ ರೈತರಲ್ಲೂ ಜಾಗೃತಿ ಜಾಸ್ತಿ ಆಗಿದೆ. ಜೇನು ಕೃಷಿಯನ್ನು ನಾವು ಮಾಡಬೇಕು ಅನ್ನೋಂಥ ಉತ್ಸಾಹ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಈಗ ತರಬೇತಿ ಕೊಡ್ತಿದ್ರೆ ಎಲ್ಲ ಆಗ್ತದೆ, ಜೇನುಗಳಲ್ಲಿ ಸಾಕಷ್ಟು ಪ್ರಭೇದಗಳು ಇದಾವೆ. ಹೌದು. ಆ ಪ್ರಭೇದಗಳು ಎಷ್ಟಿದಾವೆ, ಅವುಗಳ ಬಗ್ಗೆ ರೈತರು ಯಾವ ರೀತಿಯ ತಿಳುವಳಿಕೆಯನ್ನು ಹೊಂದಿರಬೇಕು, ಯಾವುದು ಸಾಕಾಣಿಕೆಗೆ ಯೋಗ್ಯವಾಗಿರ್ತದೆ, ಯಾವುದು ಸಹಜವಾಗಿದ್ರೆ ಒಳ್ಳೆಯದು? ಹೌದು ನೋಡಿ, ಜೇನಲ್ಲಿ ಬೇರೆ ಬೇರೆ ಪ್ರಭೇದಗಳಿದೆ. ಜೇನಲ್ಲಿ ಈಗ ನಾವು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು, ಹೆಜ್ಜೆನ ಅಪಿಸ್ ಡಾರ್ಸೆಟ್ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಮತ್ತೆ ಎರಡನೇದು ಲಿಟ್ಲ್ ಬಿ ಅಂತ ಕರಿತೀವಿ, ಅಂದ್ರೆ ಚಿಕ್ಕ ಜೇನು, ಅಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಮೂರನೇದು ಭಾರತೀಯ ತುಡುವೆ ಜೇನು, ಇದನ್ನ ಅಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಮತ್ತೆ ಯುರೋಪಿಯನ್ ಜೇನು, ಅದು ಪಾಶ್ಚಿಮಾತ್ಯ ಜೇನು ಅಂತ ಕರಿತೀವಿ. ಅಪಿಸ್ ಇದು ಇಟಾಲಿಯನ್ ಬಿ, ಇಟಾಲಿಯನ್ ಬಿ ಇದು ನಮ್ಮ ದೇಶದಲ್ಲಿ ಇಲ್ಲ, ಅಂದ್ರೆ ಪಾಶ್ಚಿಮಾತ್ಯ ದೇಶದಿಂದ ತಂದಿರತಕ್ಕಂತ ಒಂದು ಪ್ರಭೇದ. ಮತ್ತೆ ಇನ್ನೊಂದು ಕೊನೆಯದಾಗಿ ಟ್ರೈಗೋನಾ ಎಡಿಪೆನಿಸ್ ಅಂತ ತುಂಬಾ ಚಿಕ್ಕ ಜೇನು, ಅದನ್ನ ರಾಳ ಜೇನು ಅಥವಾ ಮಜ್ಜೆಂಟಿ ಜೇನು ಅಂತ ಕರಿತೀವಿ. ಇವು ಐದು ಪ್ರಮುಖವಾಗಿ ಜೇನಿನ ಪ್ರಭೇದಗಳು. ಸೊ ಇದನ್ನ ಜೇನು ಸಾಕಾಣಿಕೆ ಮಾಡತಕ್ಕಂಥವ್ರು ಈ ಐದು ಪ್ರಭೇದದ ಮಾಹಿತಿ ಇಟ್ಕೊಂಡಿರ್ಬೇಕು. ಈ ಐದು ಪ್ರಭೇದಗಳು ಯಾವುದು ನಾವು ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರಭೇದ ಅನ್ನೋದು ತಿಳ್ಕೊಂಡಿರ್ಬೇಕು. ಸೊ ಈ ಐದರಲ್ಲಿ ಹೆಜ್ಜೇನು ನಮಗೆ ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾಗಿಲ್ದಿರ್ತಕ್ಕಂಥ ಒಂದು ಪ್ರಭೇದ ಬರೋದಿಲ್ಲ. ಅದು ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರವಾಗಿರುವಂತಹ ಒಂದು ಪ್ರದೇಶನ ಆಯ್ಕೆ ಮಾಡಿಕೊಂಡು ಅದು ಗೂಡು ರಚನೆ ಮಾಡಿ ನಿಸರ್ಗದಲ್ಲಿ ಸಾಕಷ್ಟು ಕೆಲಸ ಮಾಡುತ್ತೆ. ಅದು ಏನು ಪರಾಗಸ್ಪರ್ಶ ಕ್ರಿಯೆ ಎಲ್ಲ ಕೆಲಸ ಮಾಡ್ತಾ ಇರ್ತದೆ. ಬಟ್ ನಮಗೆ ಅದು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಅದು ನಮಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಭೇದ ಅಲ್ಲ. ಮತ್ತೆ ಅದರ ತುಪ್ಪನು ಸಾಕಷ್ಟು ಶೇಕಡವಾರು ಜಾಸ್ತಿ ಇರುತ್ತೆ ಸಿಕ್ತಕ್ಕಂಥದ್ದು. ಬಟ್ ನಾವು ಪೆಟ್ಟಿಗೆ ಒಳಗಡೆ ಸಾಕಾಣಿಕೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಎರಡನೇದು ಹೇಳಿದಾಗೆ ಲಿಟ್ಲ್ ಬಿ, ನಾನು ಲಿಟ್ಲ್ ಬಿ ಅಂತ ಹೇಳಿದ್ನಲ್ಲ, ಅದು ಚಿಕ್ಕ ಜೇನು ಎಪಿಸ್ ಫ್ಲೋರಿಯಾ, ಅದು ಸಹ ಕತ್ಲು ಇರತಕ್ಕಂಥ ಪ್ರದೇಶದಲ್ಲಿ ಗೂಡು ಕಟ್ಕೊಳ್ಳುತ್ತೆ. ಬಟ್ ಅದು ಒಂದು ಅರ್ಧ ಚಂದ್ರಾಕೃತಿ ಅಥವಾ ದುಂಡಾಕೃತಿ ಇರ್ತಕ್ಕಂಥ ಒಂದು ಎರಿ ಮೊಟ್ಟೆಯನ್ನ ಮರಿಯನ್ನ ಇಟ್ಟು ಗೂಡನ್ನು ಕಟ್ಕೊಂಡಿರ್ತದೆ. ಅದನ್ನು ಸಹ ಅದು ಕುಟುಂಬ ಬಿಟ್ಟು ಹೋಗ್ತಕ್ಕಂಥ ಪ್ರವೃತ್ತಿ ಜಾಸ್ತಿ. ಸೊ ಹಾಗಾಗಿ ಅದು ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರಭೇದ. ಇನ್ನು ಮೂರನೇದು ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತುಡುವೆ ಜೇನು. ಭಾರತೀಯ ತುಡುವೆ ಜೇನು ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ತುಡುವೆ ಜೇನು ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಒಳ್ಳೆ ಪ್ರಭೇದ. ಸೊ ಈ ಪ್ರಭೇದನ ಜನಗಳು ಹೆಚ್ಚಾಗಿ ಬಳಸ್ತಾರೆ ಈ ಪೆಟ್ಟಿಗೆ ಇಟ್ಟು ಸಾಕಾಣೆ. ಇದು ಸಿಡುಕು ಸ್ವಭಾವ ಸ್ವಲ್ಪ ಕಡಿಮೆ, ಮತ್ತೆ ಕುಟುಂಬ ಬಿಟ್ಟು ಫಲನಾಯ ಆಗ್ತಕ್ಕಂಥ ಒಂದು ಸ್ವಭಾವನು ಕಡಿಮೆ. ಇದು ಉತ್ತದಲ್ಲಿ ಅಥವಾ ಈ ತೆಂಗಿನ ಮರದ ಪೊಟ್ಟೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗೂಡು ಕಟ್ಕೊಂಡು ನಡೆಸ್ತಾ ಇರ್ತದೆ. ಇದು ಸುಮಾರು ಒಂದು 8-10 kg ಅಷ್ಟು ಜೇನುತುಪ್ಪ ಕೊಡುವಂತ ಒಂದು ಕುಟುಂಬ ಒಂದು ಪೆಟ್ಟಿಗೆಯಲ್ಲಿ. ಇದು ಸಾಕಾಣಿಕೆಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಭೇದ. ಈಗ ಹೆಚ್ಚು ಸಾಕಾಣಿಕೆದಾರರು ತುಡುವೆ ಜೇನನ್ನ ಬಳಕೆ ಮಾಡ್ತಿದ್ದಾರೆ? ಹೌದು, ಹೆಚ್ಚು ನಮ್ಮ ದಕ್ಷಿಣ ಭಾರತದಲ್ಲಿ ತುಡುವೆ ಜೇನನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾನು ಆಗ್ಲೇ ಇನ್ನೊಂದು ಮಜ್ಜೆಂಟಿ ಜೇನು ಅಂತ ಹೇಳಿದೆ. ಮಜ್ಜೆಂಟಿ ಜೇನು ಗಾತ್ರದಲ್ಲಿ ಎಲ್ಲಾ ಪ್ರಭೇದಗಳಿಗಂತೂ ಚಿಕ್ಕದು ಗಾತ್ರದಲ್ಲಿ. ಅದು ಪೆಟ್ಟಿಗೆ ಒಳಗಡೆ ಇಟ್ಟು ಸಾಕಾಣಿಕೆ ಮಾಡ್ತಾರೆ, ಬಟ್ ಅದಷ್ಟು ಏನು ತುಂಬಾ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕುಟುಂಬದ ರಚನೆ ಇಲ್ಲ ಅದಕ್ಕೆ. ಈ ದ್ರಾಕ್ಷಿ ಗೊಂಚಲು ಕಾಣುತ್ತಲ್ಲ, ಆತರ ಇರ್ತಕ್ಕಂಥ ಒಂದು ಕುಟುಂಬ ಒಳಗಡೆ ಗೂಡನ್ನು ಕಟ್ಕೊಂಡು ಮೇಣ ಮತ್ತೆ ಮಣ್ಣನ್ನ ತಯಾರಿ ಮಾಡಿಕೊಂಡು ಗೂಡುಗಳು ಕಟ್ಕೊಂಡು ಕುಟುಂಬ ವ್ಯವಸ್ಥೆ ಹೊಂದಿರುತ್ತೆ. ಬಟ್ ನಾನು ಆಗ್ಲಿ ತಿಳಿಸಿದಾಗೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರೋದ್ರಿಂದ ಯಾವುದೇ ತರದ ಹೂವುಗಳು ಗಾತ್ರದಲ್ಲಿ ಸಣ್ಣವಿರ್ತಕ್ಕಂಥ ಹೂವುಗಳೇನು ಹೋಗಿರುತ್ತಲ್ಲ, ಅಂತ ಹೂವುಗಳಿಗೆ ಭೇಟಿ ನೀಡಿ ಮಕರಂದವನ್ನ ಪರಾಗವನ್ನ ತೆಗೆದುಕೊಂಡು ಬರ್ತದೆ. ಸೊ ಹಾಗಾಗಿ ಈ ತುಪ್ಪ ಏನ್ ಮಾಡ್ತದಲ್ಲ, ಈ ಮಜ್ಜೆಂಟಿ ಜೇನಿನ ತುಪ್ಪಕ್ಕೆ ಅತಿ ಹೆಚ್ಚು ಔಷಧೀಯ ಗುಣಗಳಿದೆ ಅನ್ನಂಥದ್ದು ಇರೋದ್ರಿಂದ ಇದಕ್ಕೆ ತುಪ್ಪದ ಬೇಡಿಕೆ ಜಾಸ್ತಿ. ಇದು 350-500 gram ಒಳಗಡೆ ತುಪ್ಪ ಶೇಖರಣೆ ಆಗ್ಬೋದು, ಬಟ್ ಔಷಧೀಯ ಗುಣಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಬೇಡಿಕೆ ಹೆಚ್ಚು ಅನ್ನೋದು. ಈ ಜೇನು ಹುಳುಗಳಲ್ಲಿ ಕೌಟುಂಬಿಕ ವ್ಯವಸ್ಥೆ ತುಂಬಾ ಕುತೂಹಲಕರವಾಗಿರುತ್ತೆ. ಹೌದು, ಅಂದ್ರೆ ಒಂದೊಂದು ಹುಳು ಪ್ರಭೇದದ ಕ್ರಿಯೆ, ಅದರ ಕಾರ್ಯ, ಭಾರ, ಜವಾಬ್ದಾರಿಗಳು ಇರ್ತದೆ. ಕರೆಕ್ಟ್. ಈ ಜೇನು ಕುಟುಂಬಗಳಲ್ಲಿ ಯಾವ ಯಾವ್ದರ ಪಾತ್ರ ಏನೇನಿರುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕುಟುಂಬ ವ್ಯವಸ್ಥೆ ಜೇನಲ್ಲಿ ಅತ್ಯಾಧುನಿಕವಾಗಿದೆ. ಕುಟುಂಬ ವ್ಯವಸ್ಥೆ ಮನುಷ್ಯರು ಸಹ ಜೇನನ್ನ ಕುಟುಂಬ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಕಲಿಯುವಂಥದ್ದು ಹೆಚ್ಚಿದೆ ಅಂತ ನಾನು ಹೇಳ್ಬೋದು. ಈಗ ಜೇನಲ್ಲಿ ಸಾಮಾನ್ಯ ಒಂದು ಕುಟುಂಬ ಅಂತ ತಗೊಂಡಾಗ ಒಂದು ರಾಣಿ ಇರ್ತದೆ. ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಇರ್ಲಿಕ್ಕೆ ಸಾಧ್ಯತೆ ಇದೆ. ಅದರ ಆಯುಷ್ ಸುಮಾರು 3-4 years ಇರುತ್ತೆ. ಮತ್ತೆ ಅದರ ಜೊತೆಗೆ ಒಂದಿಷ್ಟು 100 ಗಂಡು ಹುಳುಗಳು ಇರ್ತದೆ. ಅದ್ರ ಜೊತೆಗೆ ಒಂದಿಷ್ಟು 1000 ಕೆಲಸಗಾರ ನೋಣ ಅಥವಾ ಕಾರ್ಮಿಕ ನೋಣ ಅಂತ ಕರೀತೀವಿ. ಸೊ ಈ ಮೂರು ಒಂದು ಕುಟುಂಬದಲ್ಲಿ ಏನು ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸತಕ್ಕಂಥದ್ದು. ಅವು ಯಾವ ರಾಣಿ ಆಗಿರ್ಬೋದು, ಗಂಡು ಆಗಿರ್ಬೋದು, ಕೆಲಸಗಾರ ನಿರ್ದಿಷ್ಟ ಅವಧಿಯಲ್ಲಿ ಅದು ತನ್ನ ಏನು ಕೆಲಸವನ್ನ ಸಂಪೂರ್ಣ ಮಾಡಬೇಕು ಆ ಕೆಲಸ ಕುಟುಂಬ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತವೆ. ರಾಣಿಯ ಪ್ರಮುಖ ಉದ್ದೇಶ ಏನಂದ್ರೆ ಕುಟುಂಬವನ್ನು ಸಂಪೂರ್ಣವಾಗಿ ಹತೋಟಿ ಮಾಡತಕ್ಕಂತ ಒಂದು ಕೆಲಸ ರಾಣಿ ಮಾಡ್ತದೆ. ಕುಟುಂಬ ವ್ಯವಸ್ಥೆಯನ್ನ ಹತೋಟಿ ತರೋದಕ್ಕಂತ ಈಗ ಹೆಡ್ ಆಫ್ ದ ಫ್ಯಾಮಿಲಿ ಅದು ರಾಣಿ ಮಾಡ್ತಕ್ಕಂಥದ್ದು. ಮೊಟ್ಟೆ ಇಡುವಂತದ್ರಿಂದ ಹಿಡಿದು ಕುಟುಂಬ ಎಲ್ಲಾ ಸದಸ್ಯರನ್ನ ಜೊತೆಗೆ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ನಿರ್ವಹಿಸಲಿಕ್ಕೆ ಮಾಡ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತದೆ, ಅದು ರಾಣಿ ಕೆಲಸ. ರಾಣಿ ಸಾಮಾನ್ಯವಾಗಿ ಹೆಚ್ಚಾಗಿ ಕುಟುಂಬ ಬಿಟ್ಟು ಹೋಗ್ತಕ್ಕಂಥದ್ದು ಬಹಳ ಕಡಿಮೆ, ಅಲ್ಲೇ ಇರ್ತದೆ, ಅಲ್ಲೇ ಇರ್ತದೆ, ಕುಟುಂಬದಲ್ಲೇ ಇರುತ್ತೆ. ಅದು ಎರಡು ಬಾರಿ ಮಾತ್ರ ಕುಟುಂಬ ಬಿಟ್ಟು ಹೋಗ್ತಕ್ಕಂಥದ್ದು, ಒಂದು ಅದು ಗಂಡನ್ನ ಸೇರುವುದಕ್ಕೆ ಕುಟುಂಬ ಬಿಟ್ಟು ಹೋಗ್ತದೆ, ಎರಡನೇದು ಇನ್ ಕೇಸ್ ಏನಾದ್ರೂ ಈ ಕುಟುಂಬ ಬಿಟ್ಟು ನಾವು ಬೇರೆ ಕಡೆ ಹೋಗುವಾಗ ಒಂದಿಷ್ಟು ಗಂಡು ಹುಳುಗಳನ್ನ ಅಥವಾ ಕೆಲಸಗಾರನ ಹುಳುಗಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಕ್ಕಂಥದ್ದು. ಈ ಎರಡು ಕಾರಣಗಳು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ರಾಣಿ ಹೊರಗಡೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಇಲ್ಲ. ಅದು ರಾಣಿಯ ಕೆಲಸ. ಹಾರಾಟದಲ್ಲಿ ಗಂಡು ಹುಳುವನ್ನ ಸೇರ್ತದೆ, ಆ ಗಂಡು ಹುಳು ಸೇರಿ ನಂತರ ಕುಟುಂಬಕ್ಕೆ ವಾಪಸ್ ಆದ ನಂತರ ಅದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಬಹಳ ವಿಶೇಷ ಅಂತಂದ್ರೆ, ರಾಣಿ ಕುಟುಂಬದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಮೊಟ್ಟೆಗಳನ್ನು ಇರ್ತದೆ. ಒಂದು ಗಂಡು ಹುಳುವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಎರಡನೇದು ಕೆಲಸಗಾರನೋಣ ಅಥವಾ ರಾಣಿ ಹುಳುವಾಗಿ ಪರಿವರ್ತನೆ ಆಗ್ತಕ್ಕಂಥ ಮೊಟ್ಟೆಗಳನ್ನ ಗೂಡಲ್ಲಿರ್ತದೆ. ನಿಮಗೆ ಕುತೂಹಲ ಅನಿಸ್ಬೋದು ಇದು ಯಾವ ರೀತಿ ಅಂತ. ಇದು ಹೇಗೆ ಅಂತಂದಾಗ, ಈಗ ರಾಣಿ ಒಮ್ಮೆ ಹೋಗಿ ಭೇಟಿಯಾಗಿ ಬಂದ ನಂತರ ಅದರಲ್ಲಿ ಒಳಗಡೆ ಹೊಟ್ಟೆಯ ಚೀಲದಲ್ಲಿ ಆ ಏನ ಗಂಡಿನ ಅಂಶ ಏನಿರುತ್ತಲ್ಲ, 3 ವರ್ಷಗಳ ಕಾಲ ಹಾಗೆ ಶೇಖರಣೆ ಮಾಡ್ಕೊಂಡಿರ್ತದೆ. ಶೇಖರಣೆ ಮಾಡಿ ಅದು ಮೊಟ್ಟೆ ಇಡುವಾಗ ಅದಕ್ಕೆ ಬೇಕಾಗಿದ್ರೆ ಮಾತ್ರ ಗಂಡಿನ ಅಂಶವನ್ನ ಉಪಯೋಗಿಸ್ಕೊಂಡು ಮೊಟ್ಟೆ ಇಡ್ತದೆ. ಇಲ್ಲ ಅಂದ್ರೆ ಗಂಡಿನ ಅಂಶವನ್ನು ಇಲ್ದನೆ ಮೊಟ್ಟೆ ಇಟ್ಟಾಗ ಅದು ರಾಣಿ ಅಥವಾ ಕೆಲಸಗಾರ ನೋಣ ಅಥವಾ ಗಂಡು ನೋಣವಾಗಿ ಪರಿವರ್ತನೆ ಆಗ್ತದೆ. ಅದು ಹೊರಹೊಮ್ಮುವಾಗ ಸಹ ಅದಕ್ಕೆ ರಾಜಶಾಹಿ ರಸ ಅಂತ ಒಂದು ಅಂಶ ಇರ್ತದೆ. ರಾಜಶಾಹಿ ರಸ ಅತಿ ಹೆಚ್ಚು ತಿನ್ನಿಸಿದಾಗ ಏನು ಗರ್ಭ ಹೊಂದಿರತಕ್ಕಂತ ಮೊಟ್ಟೆ ಅದರ ಹಣಿಯಾಗಿ ಪರಿವರ್ತನೆ ಆಗ್ತದೆ. ರಾಜಶಾಹಿ ರಸ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸಿದಾಗ ಅದು ಕೆಲಸಗಾರ ನೋಡಾಗ್ತದೆ. ಈ ಗಂಡಿನ ಅಂಶವನ್ನ ಉಪಯೋಗಿಸದೇ ಮೊಟ್ಟೆ ಇಟ್ಟಾಗ ಗಂಡಾಗಿ ಪರಿವರ್ತನೆ ಆಗ್ತದೆ. ಇದಿಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ರಾಣಿ ಕೆಲಸ. ಅದು ತನಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ತದೆ. ಅದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಏನು ಆಹಾರದ ಮಕರಂದ ಮತ್ತೆ ಪರಾಗ ಮತ್ತೆ ಗೂಡಿನ ವ್ಯವಸ್ಥೆ, ಈಗ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಇದೆಲ್ಲ ನಿರ್ಧರಿಸ್ತಕ್ಕಂಥದ್ದು ರಾಣಿ. ರಾಣಿ ಗೊತ್ತಾಗುತ್ತೆ ಈ ಗಂಡುಗಳು ಬೇಕಾ, ಕುಟುಂಬ ಡಿವೈಡ್ ಆಗ್ಬೇಕಾ, ಇದೆಲ್ಲ ನಾನು ಆಗ್ಲೇ ತಿಳಿಸಿದಾಗೆ ರಾಣಿದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ನಿರ್ವಹಿಸುತ್ತೆ. ರಾಣಿ ಜೇನಿಂದು ಪ್ರಮುಖ ಇದಕ್ಕೆ ಗಂಡು ಜೇನಿಂದು ಗಂಡಿನ ಜೇನಿಂದು ಗಂಡಿನ ಜೇನಿಂದು ಕೆಲಸ ಏನಂದ್ರೆ ರಾಣಿಯನ್ನು ಹೊಂದುವಂತದ್ದೇ ಗಂಡಿನ ಕೆಲಸ. ಈಗ ಗಂಡನ್ನ ಅದಕ್ಕೆ ಕೆಲಸಗಾರ ನೋಡಲು ಏನ್ ಮಾಡ್ತವೆ, ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಸ್ತವೆ. ಈಗ ಸುಮಾರು ಈಗ ಒಂದು ಗಂಡುಗಳು 6-7 ಜೇನುಗಳು ಕೆಲಸಗಾರನೋಣ ಕಲೆಕ್ಟ್ ಮಾಡ್ಕೊಂಡು ಬಂದು ಶೇಖರಣೆ ಮಾಡುವಂತ ಆಹಾರವನ್ನ ತಿನ್ನಿಸ್ತಾ ಹೋಗ್ತೇವೆ ಅದಕ್ಕೆ. ಸೊ ಆಗ ಗಂಡುಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಅದು ರಾಣಿಯನ್ನ ಮಿಲನ ಒಂದು ಬಿಟ್ಟರೆ ಬೇರೆ ಯಾವ ಕೆಲಸ ಅದಕ್ಕೆ ಚುಚ್ಚುವಂತ ಮುಳ್ಳು ಇರೋದಿಲ್ಲ, ಏನಿಲ್ಲ, ಕೆಲಸವನ್ನು ಮಾಡೋದಿಲ್ಲ. ಗಂಡುಗಳಿಗೆ ಚುಚ್ಚುವಂತ ಮುಳ್ಳು ಇರೋದಿಲ್ಲ. ಗಂಡುಗಳಿಗೆ ಚುಚ್ಚುವಂತ ಮುಳ್ಳು ಇರೋದಿಲ್ಲ. ಚುಚ್ಚುವಂತ ಮುಳ್ಳು ರಾಣಿ ಜೇನಿಗೆ ಇರ್ತದೆ. ರಾಣಿ ಜೇನಿಗಿದ್ರು ಅದು ಚುಚ್ಚಲ್ಲ. ಸರಿನಾ, ಇದು ಮೊಟ್ಟೆ ಇಡುವುದಕ್ಕೆ ಪ್ರವರ್ತನೆ ಆಗಿರ್ತದೆ. ಕೆಲಸಗಾರ ನೊಣಗಳು ಚುಚ್ಚಲಿಕ್ಕೆ ಮುಳ್ಳು ಹೊಂದಿರ್ತದೆ. ಪ್ರೊಟೆಕ್ಟಿವ್ ಆಗಿ ಇನ್ನು ಕೆಲಸಗಾರ ನೋಡೋದು ಬಹಳ ಪ್ರಮುಖವಾಗಿರುತ್ತೆ. ಆಹಾರ ಶೇಖರಣೆಗೆ ಈ ಕೆಲಸದ ನೊಣಗಳೇ ಓಡಾಡ್ತಿರ್ತವೆ. ಹೌದು, ಆಹಾರ ಶೇಖರಣೆಗೆ ನಾನು ಆಗ್ಲೇ ತಿಳಿಸಾಗೆ ಬೇರೆ ಬೇರೆ ಈ ಗಂಡು ರಾಣಿ ಇದ್ರ ಕೆಲಸ ನಿರ್ವಹಿಸುವಾಗೆ ಕೆಲಸಗಾರ ನೊಣಗಳು ಸಹ ಸುಮಾರು ನಿರ್ದಿಷ್ಟ ಅವಧಿಯಲ್ಲಿ ಅದು ತನ್ನ ಅಚ್ಚುಕಟ್ಟಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತವೆ. ಈಗ ಹುಟ್ಟಿದ ತಕ್ಷಣ ಅದಕ್ಕೆ ಅಷ್ಟು ಏನು ರೆಕ್ಕೆಗಳು ಅದಷ್ಟು ಪುಷ್ಟವಾಗಿರಲ್ಲ. ಹೊರಗಡೆ ಹೋಗಿ ಆಹಾರ ಶೇಖರಣೆ ಮಾಡಿಕೊಂಡು ತಗೊಂಬರುವಷ್ಟು ಅಷ್ಟು ಪುಷ್ಟವಾಗಿರೋದಿಲ್ಲ ಅಂತ, ಅದು ಡೆವಲಪ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ದಾದಿ ನೊಣ ಅಂತ ಕರೀತಾರೆ. ಹುಟ್ಟಿದ ತಕ್ಷಣ ದಾದಿ ನೊಣದಲ್ಲಿ ಏನಿರ್ತದೆ, ಈ ಎದೆ ಭಾಗದಲ್ಲಿ ಹೈಪೋಫೆರಿಂಜಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಗ್ರಂಥಿಗಳು. ಆ ಗ್ರಂಥಿ ಮೂಲಕ ಈ ರಾಜಶಾಹಿ ರಸವನ್ನು ಉತ್ಪಾದನೆ ಮಾಡಿ ನಾನು ಆಗ್ಲೇ ತಿಳಿಸಿದಾಗೆ ಅದು ಈ ರಾಣಿ ನೊಣಕ್ಕೆ ಅಥವಾ ಗಂಡು ಹುಳುಗಳಿಗೆ ಅಥವಾ ಮರಿ ಹುಳುಗಳು ತಿನ್ನಿಸ್ತಾ ಹೋಗ್ತವೆ. ಅದು ದಾದಿ ನೊಣಗಳ ಕೆಲಸ. ಇನ್ನು ಸ್ವಲ್ಪ ಅದು ಬೆಳವಣಿಗೆ ಆದ ನಂತರ ಈ ಗೂಡಿನಲ್ಲಿ ಹೊರಗಡೆ ಹೋಗಿ ಆಹಾರವನ್ನ ಶೇಖರಣೆ ಮಾಡ್ಕೊಂಡ್ಬಂದು ಗೂಡಲ್ಲಿ ಇಡ್ತಕ್ಕಂಥ ಕೆಲಸ ಮಾಡ್ತವೆ, ಮತ್ತೆ ರಕ್ಷಣೆಯಲ್ಲಿ ತೊಡಗ್ತವೆ ಕೆಲಸಗಳಲ್ಲಿ. ಈಗ ಬೇರೆ ಬೇರೆ ಶುಚಿ ಮಾಡ್ತಕ್ಕಂಥದ್ದು, ಏನು ಕಣಗಳ ಸ್ವಚ್ಛ ಮಾಡ್ತಕ್ಕಂಥದ್ದು, ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಕೆಲಸಗಳನ್ನ ಕಾರ್ಮಿಕ ನೊಣಗಳು ಮಾಡ್ತವೆ. ಅದಕ್ಕೆ ಅದರ ಹೆಸರು ಕಾರ್ಮಿಕ ನೊಣ ಅಂತ ಕರೀತಾರೆ. ಈಗ ಜೇನು ನೊಣಗಳು ಪ್ರಾಕೃತಿಕವಾಗಿ ಸಹಜವಾಗಿದ್ದಾಗೆ ಆಹಾರ ಎಲ್ಲಿ ಸಿಗುತ್ತೆ, ಯಾವ ತರದ ಆಹಾರ ಸಿಗುತ್ತೆ ಅಂತ ಡಿಸೈಡ್ ಮಾಡ್ಕೊಳ್ತೇವೆ. ಹೌದು, ಆದ್ರೆ ಒಬ್ಬ ರೈತರು ಅವುಗಳನ್ನ ಸಾಕಾಣಿಕೆ ಮಾಡಬೇಕು ಅಂದಾಗೆ ಅವುಗಳಿಗೆ ಬೇಕಾಗುವಂತ ಆಹಾರ ನಮ್ಮ ಸುತ್ತಮುತ್ತಲು ಸಿಗುತ್ತಾ ಇಲ್ಲ, ಈ ಬಗ್ಗೆ ತಿಳುವಳಿಕೆ ಬೇಕಲ್ಲ. ಹೌದು, ಸೊ ಇದ್ರ ಆಹಾರ ಕ್ರಮ ಹೇಗೆ ಹೇಗೆ ವ್ಯವಸ್ಥೆ ಇರಬೇಕು, ಜೇನು ಸಾಕಾಣಿಕೆದಾರರು ಏನ್ ಮಾಡ್ಕೋಬೇಕು ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ನೀವು. ಜೇನು ಹುಳುಗಳ ಆಹಾರ ಸಸ್ಯಗಳು ತಂದಾಗ ಜೇನು ಹುಳುಗಳಿಗೆ ನಿರ್ದಿಷ್ಟವಾಗಿ ಇದೇ ಆಹಾರ ಬೇಕು, ಇದೇ ಸಸ್ಯ ಬೇಕು ಅನ್ನುವಂಥದ್ದೇನಿಲ್ಲ. ನಾನು ಆಗ್ಲೇ ತಿಳಿಸಿದಾಗ ನಮ್ಮ ಶೇಕಡವಾರು ಬೆಳೆಗಳನ್ನು ತಗೊಂಡಾಗ 70% ಬೆಳೆಗಳು ಪರಾಗಸ್ಪರ್ಶ ಕ್ರಿಯೆಗೆ ಅವಲಂಬಿತವಾಗಿರ್ತಕ್ಕಂಥ ಬೆಳೆಗಳೇ. ಸೊ 70% ಬೆಳೆ ಹೂ ಬಿಡ್ತವೆ, ಅದಕ್ಕೆ ಪರಾಗ ರೇಣು ಇರ್ತದೆ, ಪರಾಗ ಇರ್ತದೆ, ಮತ್ತೆ ಅದಕ್ಕೆ ಮಕರಂದ. ಸೊ ಹಾಗಾಗಿ 70% ಬೆಳೆಗಳು ಕೃಷಿ ಬೆಳೆಗಳಾಗಿರ್ಬೋದು ಅಥವಾ ಕಾಡು ಬೆಳೆಗಳಾಗಿರ್ಬೋದು ಅಥವಾ ಬೇರೆ ಕಳೆ ಬೆಳೆಗಳಾಗಿರ್ಬೋದು, ಪರಾಗ ಮಕರಂದ ಸಿಗ್ತಕ್ಕಂಥದ್ದು ಸರಿ, ಹೂ ಬಿಡುವ ಜಾತಿ ಯಾವುದೇ ಜಾತಿ ಇದ್ರೂ ಸರಿ, ಕಳೆಗಳ ಮೇಲೆ ಹೋಗಿ ಈಗ ಅದು ಮಕರಂದ ಪರಾಗವನ್ನು ತೆಗೆದುಕೊಂಡು ಬರ್ತದೆ. ಆದ್ರೂ ಸಹ ಈಗ ನಾವು ರೈತರು ಅಂದಾಗ ರೈತರು ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಇಳುವರಿ ಹೆಚ್ಚು ಮಾಡಲಿಕ್ಕೆ ಅವರಿಗೆ ಜೇನು ಪೆಟ್ಟಿಗೆ ಇಡ್ತಕ್ಕಂಥದ್ದು ಮುಖ್ಯ. ಉದಾಹರಣೆಗೆ ನಾನು ಹೇಳ್ತಾ ಹೋಗೋದಂದ್ರೆ ಸೂರ್ಯಕಾಂತಿ ಬೆಳೆ, ಅದರಲ್ಲಿ ಪರಾಗ ಮಕರಂದ ಸಿಗ್ತದೆ. ಹುಚ್ಚೆಳ್ಳು, ರಾಗಿ, ಭತ್ತ, ಮೆಕ್ಕೆಜೋಳ, ಜೋಳ, ಹತ್ತಿ, ಸಾಸಿವೆ, ಈ ಥರದ್ದೆಲ್ಲ ಸಾಕಷ್ಟು ಬೆಳೆಗಳಿದೆ. ತೋಟಗಾರಿಕೆ ಬೆಳೆ ಅಂತ ತಗೊಂಡಾಗ ಸೀಬೆ ಬೆಳೆ ಆಗಿರ್ಬೋದು, ಮಾವು ಆಗಿರ್ಬೋದು, ಪರಂಗಿ, ಹುಣಸೆ, ನಿಂಬು, ತೆಂಗು ಬಹಳ ಮುಖ್ಯವಾಗಿರ್ತಕ್ಕಂಥ, ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಹಂಬಳೆ ಹೊಡೆದು ಸರಿ, ಅದರಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಹಂಬಳೆ ಹೊಡೆಯದಿಂದ ವರ್ಷವಿಡೀ ಅದಕ್ಕೆ ಮಕರಂದ ಮತ್ತೆ ಪರಾಗ ಸಿಗ್ತದೆ, ಸಾಕಷ್ಟು ಬೆಳೆಗಳಿದೆ. ಸೊ ಜೈನು ಕೃಷಿ ಮಾಡೋರಿಗೆ ಇಂಥದೇ ಬೆಳೆ ಬೇಕಂತ ಏನಿಲ್ಲ, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಪ್ರಾಕೃತಿಕವಾಗಿ ಏನೆಲ್ಲ ಸಹಜವಾಗಿ ಬೆಳೀತಾ ಇರ್ತದೆ ಅದೆಲ್ಲದಕ್ಕೆ ಆಹಾರವಾಗಿ ಅದು ಆಹಾರವಾಗಿ ಅದನ್ನ ಸ್ವೀಕರಿಸ್ತವೆ. ಸೊ ಹಾಗಾಗಿ ಜೇನು ಸಾಕಾಣಿಕೆದಾರರು ಯಾವುದೇ ಪೂರ್ವ ತಯಾರಿ ಇಲ್ದೇನು ಮಾಡ್ಕೋಬಹುದು. ನಾನು ಪ್ರಮುಖವಾಗಿ ತಯಾರಿ ಅಂತಂದಾಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಆ ಪರಿಸರದಲ್ಲಿ ಅಥವಾ ಅವರ ತೋಟಗಳಲ್ಲಿ ಯಾವ್ದಾದ್ರು ಬೆಳೆ ಇದೆಯಾ, ಹೂ ಬಿಡ್ತಕ್ಕಂಥ ಸಸ್ಯಗಳಿದೆಯಾ ಅಂತ ಇದ್ರೆ ಸಾಕು. ಸೊ ಅಲ್ಲಿ ಜೇನು ಕೃಷಿಕ ಆ ಪೆಟ್ಟಿಗೆಯನ್ನ ನೆರಳಲ್ಲಿ ಪೆಟ್ಟಿಗೆ ಇಟ್ಬಿಟ್ಟು ಜೇನು ಪೆಟ್ಟಿಗೆಯನ್ನ ನಿರ್ವಹಿಸ್ತಿಕ್ಕೆ ಏನೇನು ಪರಿಕರಗಳು ಬೇಕಾಗ್ತದೆ? ಜೇನುಗಳು ಪರಿಕರಗಳು ಅಂದಾಗ ಈ ಜೇನಿಗೆ ಸಾಮಾನ್ಯವಾಗಿ ಒಂದು ಜೇನು ತುಪ್ಪ ತೆಗಿತಕ್ಕಂಥ ಒಂದು ಯಂತ್ರ ಪ್ರಮುಖವಾಗಿ, ಮತ್ತೆ ಜೇನು ಪೆಟ್ಟಿಗೆ, ಜೇನು ಪೆಟ್ಟಿಗೆ ಪ್ರಮುಖವಾಗಿ ಬೇಕು. ಜೇನು ಪೆಟ್ಟಿಗೆ ಇಲ್ದಲೆ ನಾವು ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಕೃತಕದ ಮೇಣದ ಹಾಳೆಗಳು, ಹಾಳೆಗಳು ಬೇಕು. ಮತ್ತೆ ಒಗೆ ತಿದಿ ಬೇಕು. ಮುಖಪರದೆ ಪ್ರಮುಖವಾಗಿ, ಮುಖಪರದೆ ನಾವು ಏನಾದ್ರೂ ಪರೀಕ್ಷೆ ಮಾಡುವಾಗ ಮುಖಪರದೆ ಬೇಕು. ಮತ್ತೆ ಅದನ್ನ ಸ್ವಚ್ಛ ಮಾಡ್ತಕ್ಕಂತ ಒಂದಿಷ್ಟು ಸಾಧನಗಳು, ಏನು ಚಾಕು ಆಗಿರ್ಬೋದು, ಅದನ್ನ ತೆಗೆದು ಮೇಣ ತೆಗಿಲಿಕ್ಕೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ ತೆಗಿಲಿಕ್ಕೆ. ಒಳ ಮುಚ್ಚಳ ಮತ್ತೆ ಒತ್ತರಿಸ್ತಕ್ಕಂಥ ಅಲಿಗೆ ಆಗಿರ್ಬೋದು, ರಾಣಿ ತಡೆಗೇಟು. ಸಾಮಾನ್ಯವಾಗಿ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ಪೆಟ್ಟಿಗೆ ಒಂದ್ ಕಡೆಯಿಂದ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಮಾಡ್ಬಿಟ್ಟಿರ್ತೀವಿ, ಅವಾಗ ರಾಣಿ ತಡೆಗೇಟ್ ಹಾಕೋಬೇಕಾಗ್ತದೆ. ಯಾಕಂದ್ರೆ ರಾಣಿನೇ ಪ್ರಮುಖ, ರಾಣಿ ಏನಾದ್ರೂ ಗೂಡಿಂದ ಹೊರಗೆ ಹೋಯ್ತು ಅಂದ್ರೆ ಎಲ್ಲ ಹುಳು ಹೋಗ್ತದೆ. ಅವಾಗ ಒಂದ್ ದಿವಸ ಎರಡು ದಿವಸ ನಾವು ರಾಣಿ ತಡೆಗೇಟ್ ಹಾಕೋಬೇಕು. ತಡೆಗೇಟ್ ಅಂದ್ರೆ ತಡೆಗೇಟ್ ಅಂದ್ರೆ ತುಂಬಾ ಚಿಕ್ಕದಂದ್ರೆ ಈ ಗಾತ್ರದಲ್ಲಿ ಸಣ್ಣದಿರುತ್ತೆ, ನಾವು ಜರಡಿ ಅಂತ ಕರಿತೀವಲ್ಲ ಆಕೃತಿಯಲ್ಲಿ ಇರುತ್ತೆ ರಾಣಿ ತಡೆಗೇಟು. ಅದು ಪ್ರಮುಖ ದ್ವಾರದ ಬಳಿ ಅದನ್ನ ಅಡ್ಡ ಹಾಕ್ಬಿಟ್ರೆ ರಾಣಿ ಗಾತ್ರದಲ್ಲಿ ಎಲ್ಲಾ ಹುಳುಗಳಿಂದ ದೊಡ್ಡದು ದೊಡ್ಡದಿರ್ತದೆ. ಸೊ ಹಾಗಾಗಿ ಕಾರ್ಮಿಕ ನೊಣಗಳು ಹೊರಗೆ ಒಳಗೆ ಓಡಾಡ್ತವೆ, ರಾಣಿ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ರಾಣಿ ತಡೆಗೇಟ್ ಅಂತ ಬೇಕು, ಅದನ್ನ ಇಟ್ಕೊಂಡಿರ್ಬೇಕು. ಮತ್ತೆ ರಾಣಿ ಪಂಜರ ಅಂತ ಬೇಕಾಗತ್ತೆ. ಮತ್ತೆ ಸಮಟೈಮ್ಸ್ ಈಗ ಆಹಾರ ಅಭಾವದ ಕಾಲ ಅಂತ ಕರಿತೀವಿ, ಎಲ್ಲಾ ವರ್ಷವಿಡೀ ಆಹಾರ ಸಿಕ್ಕೋದಿಲ್ಲ. ವರ್ಷವಿಡೀ ಆಹಾರ ಸಿಗದೆ ಇದ್ದಾಗ ನಾವು ಆಹಾರದ ಬಟ್ಲು ಬಟ್ಲಲ್ಲಿ ನಾವು ಶೇಕಡಾವಾರು 35-40% ಅಷ್ಟು ಕೃತಕವಾಗಿ ನಾವು ಆಹಾರವನ್ನು ಕೊಡಬಹುದು. ಸಕ್ಕರೆ ಪಾಕ ಇವುಗಳ ಬಳಕೆ ಬಗ್ಗೆ ತರಬೇತಿಗಳಲ್ಲಿ ಇವುಗಳ ಬಳಕೆ ಬಗ್ಗೆ ಹೇಳ್ಕೊಡ್ತೀವಿ. ನಾವು ಪ್ರಾತ್ಯಕ್ಷಿಕವಾಗಿ ಹೇಳ್ಕೊಡುವಂಥದ್ದು ಹೆಚ್ಚು, ಯಾಕಂದ್ರೆ ಜೇನು ಕೃಷಿ ನಾವು ತಿಳಿಸೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಪ್ರಾತ್ಯಕ್ಷೆಯ ಮೂಲಕ ತಿಳಿಸಿದಾಗ ಸ್ವಲ್ಪ ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಈ ಕೆಲವರು ಜೇನು ಹುಳ ಮುಟ್ಕೊಳಕ್ಕೆ ಹೆದರ್ತಾರೆ ಪೆಟ್ಟಿಗೆನ ನಿರ್ವಹಣೆ ಮಾಡ್ಲಿಕ್ಕೆ. ಜೇನುಗಳಿಂದ ಮುಖ್ಯವಾಗಿ ಏನೇನು ದೊರೆಯುತ್ತದೆ? ಜೇನು ಹುಳುಗಳಿಂದ ನಾನು ಪ್ರಮುಖವಾಗಿ ತಿಳಿಸ್ತಕ್ಕಂಥದ್ದು ಏನಂದ್ರೆ ಜೇನು ಹುಳುಗಳಲ್ಲಿ ಜೇನು ತುಪ್ಪ ಪ್ರಮುಖವಾಗಿ ಅದ್ರ ಜೊತೆಗೆ ಜೇನಿನ ಹಂಟು ಪ್ರಪಾಲಿಸ್ ಅಂತ ಕರಿತೀವಿ, ಜೇನಿನ ವಿಷ ವೆನಮ್ ಅಂತ ಕರಿತೀವಿ. ವಿಷನೂ ಇರ್ತದೆ. ಜೇನಿನ ವಿಷ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಚುಚ್ಚೋದು ಅಂತ ಹೇಳ್ತಾರಲ್ಲ, ಚುಚ್ಚುವಾಗ ಅದು ಒಂದು ರೀತಿಯಾಗಿರ್ತಕ್ಕಂಥ ಕೆಮಿಕಲ್ ಬಿಡುತ್ತೆ. ಅದು ಜೇನಿನ ವಿಷಕ್ಕೆ ಇದು ಮಾರ್ಕೆಟಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಯಾಕೆ ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ಕೇಳಪಟ್ರೆ ಅದು ಆರ್ಥ್ರೈಟಿಸ್ ಡಿಸೀಸ್ ಅಂದ್ರೆ ಮೂಳೆ ಜಾಯಿಂಟ್ ಪೇನ್ಸ್ ಬರ್ತಕ್ಕಂಥ ರೋಗವನ್ನ ತಡೆಗಟ್ಟಲಿಕ್ಕೂ ಸಹ ಅದು ಉಪಯೋಗ ಇದೆ ಅಂತ. ಅದಕ್ಕೆ ಒಂದು ಅಥವಾ ಎರಡು ಜೇನುಗಳು ಒಡಿಸ್ಕೊಂಡರು ಬಹಳ ಆರೋಗ್ಯವಾಗಿರ್ತಾರೆ ಅಂತಕ್ಕಂಥದ್ದು. ಮತ್ತೆ ಇದ್ರ ಜೊತೆಗೆ ಪರಾಗ ರಾಜಶಾಹಿ ರಸ, ರಾಜಶಾಹಿ ರಸವಂತೂ ಈ ಆಯುಷ್ಯನ ಮುಂದೂಡ್ತಾರೆ ಅಂತಕ್ಕಂತ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ರಾಜಶಾಹಿ ರಸ ತಿಂತಕ್ಕಂಥವರೆಲ್ಲ ಗಟ್ಟಿ ದಷ್ಟಪುಷ್ಟವಾಗಿರುತ್ತೆ. ಜೇನು ತುಪ್ಪ ಅಲ್ಲದೆ ರಾಜಶಾಹಿ ರಸ ಸಿಗುತ್ತೆ? ಸಿಗುತ್ತೆ. ಎಲ್ಲಿ ಅದು ಹೇಗೆ ಉತ್ಪತ್ತಿ ಆಗ್ತದೆ, ಅದು ಹೇಗೆ ತೆಗೆದುಕೊಳ್ತಾರೆ? ಅದನ್ನ ರಾಜಶಾಹಿ ರಸವನ್ನ ತೆಗಿತಕ್ಕಂಥ ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ. ನಾವು ತುಪ್ಪನ್ನು ತೆಗಿತೀವಿ, ಯಾವುದು ಈ ಯಂತ್ರದ ಮೂಲಕ ತುಪ್ಪ ತೆಗಿತಕ್ಕಂಥ ಯಂತ್ರದ ಮೂಲಕ ನಾವ್ ಹೇಗ್ ತಿಂತೀವಿ ಅಂತ ಕೇಳಿದ್ರಲ್ಲ ನಿಮ್ಮ ಪ್ರಶ್ನೆ. ಹೇಗ್ ತಿಂತೀವಿ ಅಂದ್ರೆ ಈಗ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಏನಾಗುತ್ತೆ, ಈ ಮರಿ ಸಮೇತ ಜೇನು ಹುಳುವನ್ನ ಮರಿಗಳನ್ನ ಸಹ ಅಗದು ತಿಂದ್ಬಿಡ್ತಾರೆ ಮೇಣದ ಸೈಡ್. ಸೊ ಅದ ತಿಂದಾಗ ಏನಾಗುತ್ತೆ ಅದ್ರ ಒಟ್ಟಿಗೆನೆ ಇದು ಸಹ ಎಲ್ಲ ಇರ್ತದೆ, ಏನು ರಾಜಶಾಹಿ ರಸಗಳು ಸಹ ಅದ್ರ ಜೊತೆಗೆ ಇರ್ತದೆ. ಪ್ರಮುಖವಾಗಿ ಜೇನು ತುಪ್ಪ ಈಗ ಮಾರ್ಕೆಟಿಂಗ್ ವ್ಯಾಪ್ತಿ ಜಾಸ್ತಿ ಆಗಿದೆ. ಹೌದು, ನಾನು ಕೇಳಿದ ಹಾಗೆ ಅದರೊಳಗೂ ಸಹಿತ ಮೋಸ ಇದೆಲ್ಲ ನಡೀತಾ ಇದೆ, ಕಲಬೆರಕೆ ಜೇನು ಎಲ್ಲ ಬರ್ತಾ ಇದೆ ಅಂತ ಕೇಳ್ತಾ ಇದೆ. ಸೊ ಈ ಕಲಬೆರಕೆ ಜೇನನ್ನ ನಾನು ಒಬ್ಬ ಸಾಮಾನ್ಯ ಗ್ರಾಹಕನಾಗಿ ಎಲ್ಲೋ ಮಾರ್ಕೆಟ್ ಅಲ್ಲಿ ಜೇನು ತಂದೆ ಅಂತ ಇಟ್ಕೊಂಡೆ, ಇದು ನಿಜವಾದ ಜೇನ ಅಂತ ಗುರುತು ಹಿಡಿಯೋದು ಹೇಗೆ? ರುಚಿಯಲ್ಲಿ ಗೊತ್ತಾಗದೇ ಇರಬಹುದು, ಆದ್ರೆ ಅದು ಗುಣಮಟ್ಟದಲ್ಲಿ ಗೊತ್ತಾಗೋದಿಲ್ಲ, ಅದು ಹೇಗೆ ನಾವು ಗುರುತು ಹಿಡಿಬೇಕು ಅಂತ. ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಜೇನುತುಪ್ಪ ಅಂದಾಗ ಈ ಕಲೆಬೆರಿಕೆ ಬಹಳ ಇತ್ತೀಚಿನ ದಿವಸಗಳಲ್ಲಿ ಈ ಪ್ರಾಮಾಣಿಕತೆ ಅನ್ನೋಂಥದ್ದು ಬಹಳ ಕಡಿಮೆ ಆಗಿದೆ. ಜೇನು ಕೃಷಿಕರಲ್ಲಿ ಏನ್ ಮಾಡ್ತಾರೆ, ಈ ಬೆಲ್ಲದ ಪಾಕ ಅಥವಾ ಅದನ್ನ ಮಿಶ್ರಣ ಮಾಡಿ ಮಾರಾಟ ಮಾಡ್ಬಿಡ್ತಾರೆ, ರೈತರಿಗೆ ಮೋಸ ಹೋಗ್ತಾರೆ. ಅದನ್ನ ಗುರುತಿಸೋದಂದ್ರೆ ಈಗ ಸಾಮಾನ್ಯವಾಗಿ ಈಗ ಒಬ್ಬ ರೈತನಾಗಿ ಅವನ ಹತ್ರ ಏನು ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಗುರುತಿಸ್ತಕ್ಕಂತ ಒಂದು ಗ್ಲಾಸ್ ತಗೊಂಡು ಬಿಳಿ ಅಂದ್ರೆ ಟ್ರಾನ್ಸ್ಪರೆಂಟ್ ಇರತಕ್ಕಂತ ಒಂದು ಗಾಜಿನ ಒಂದು ಲೋಟ ತಗೊಂಡು ಅದರಲ್ಲಿ ಚೆನ್ನಾಗಿರ್ತಕ್ಕಂಥ ನೀರನ್ನ ಹಾಕಿ ಜೇನುತುಪ್ಪದ ಒಂದು ತೊಟ್ಟು ಜೇನುತುಪ್ಪ ಒಳಗೆ ಹಾಕಿದಾಗ ಅದು ಕೆಳಗಡೆ ತಳದಲ್ಲಿ ಏನು ತಳದಲ್ಲಿ ತಲುಪಿದ್ರೆ ಶುದ್ಧ ಜೇನುತುಪ್ಪ ಅಂತ ಕರಿಬಹುದು. ತಳದಲ್ಲಿ ತಲುಪಿದ್ರೆ ಈಗ ಇನ್ ಕೇಸ್ ಹಾಕಿದಾಗ ತಲುಪಕ್ಕಿಂತ ಮುಂಚೆ ಮಾರ್ಗದಲ್ಲಿ ಏನಾದ್ರೂ ಕರಗಿದ್ರೆ ಅದನ್ನ ಅಶುದ್ಧ ಅಂತ ಒಂದು ಕರಿಬಹುದು. ಇದು ಒಂದು. ಮತ್ತೆ ಇನ್ನು ಕೆಲವು ರೈತರು ಈ ಬಿಳಿ ಒಂದು ಬಟ್ಟೆ ತಗೊಂತಾರೆ, ಬಟ್ಟೆ ತಗೊಂಡು ಬಟ್ಟೆ ಮೇಲೆ ಜೇನುತುಪ್ಪ ಹಾಕ್ತಾರೆ, ಅದು ಒಗೆದಾಗ ತುಪ್ಪ ಆದ್ರೆ ಏನು ಪರಿಶುದ್ಧ ತುಪ್ಪ ಆದ್ರೆ ಕಲೆ ಉಳಿಯಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಾದ್ರು ಕಲೆಬೆರಿಕೆ ಹಾಕಿದ್ರೆ ಆ ಬಟ್ಟೆ ಮೇಲೆ ಕಲೆ ಉಳಿಯುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕ್ಲೀನ್ ಮಾಡ್ಬಿಡ್ಬೋದು, ಜೇನು ಒರಿಜಿನಲ್ ಜೇನ್ ಆಗಿದ್ರೆ ತೊಳೆದ್ರೆ ಹೋಗ್ಬಿಡುತ್ತೆ. ಈಗ ಕಲೆಬೆರಿಕೆ ಮಿಶ್ರಣ ಕೆಮಿಕಲ್ಸ್ ಏನಾದ್ರು ಅಥವಾ ಬೇರೆ ಇತರೆ ಹಾಕಿದ್ರೆ ಹೋಗಲ್ಲ ಅಂತ ಹೇಳ್ತಾರೆ. ಇವು ಒಂದೆರಡು ಪ್ರಮುಖವಾಗಿರ್ತಕ್ಕಂತ ಎರಡು ಇದ್ರ ಮೂಲಕ ನಾವು ಜೇನು ಅದು ಕಲಬೆರಿಕೆ ಜೇನೇ ಇಲ್ಲ ಅನ್ನುವಂಥದ್ದನ್ನ ಗುರುತಿಸಬಹುದು. ಒಳ್ಳೇದು ರಘುನಾಥ್ ಸರ್ ಅವರೇ, ಸಾಕಷ್ಟು ವಿಷಯಗಳು ಜೇನು ಕೃಷಿ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಸಮಯದ ಅಭಾವ ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇರುವ ಸಮಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಖಂಡಿತ. ನಮ್ಮ ಎಲ್ಲಾ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಕೇಳುಗ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಜೇನು ಕೃಷಿ ಈ ಕುರಿತು ಡಾಕ್ಟರ್ ರಘುನಾಥ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಈಗ ಕೇಳೋಣ ರೈತರಿಗೆ ಸಲಹೆಗಳನ್ನು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯದಿಂದ ನಕ್ಷತ್ರಗಳಿಗೆ ಅನುಸಾರವಾಗಿ ಸಕಾಲದಲ್ಲಿ ಮಳೆ ಬಾರದಿರುವುದು ಮತ್ತು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಂತಹ ಸನ್ನಿವೇಶಗಳಿಂದಾಗಿ ರೈತರು ತೊಂದರೆ ಹಾಗೂ ನಷ್ಟ ಅನುಭವಿಸ್ತಾ ಇದ್ದಾರೆ. ನವದೆಹಲಿಯ ಭಾರತದ ಹವಾಮಾನ ಇಲಾಖೆ, ಪುಣೆಯ ಭಾರತೀಯ ಉಷ್ಣವಲಯ ಹವಾಮಾನ ಶಾಸ್ತ್ರ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಜಂಟಿಯಾಗಿ ರೈತರ ಅನುಕೂಲಕ್ಕಾಗಿ ಹವಾಮಾನದ ಮುನ್ಸೂಚನೆ ಹಾಗೂ ಕೃಷಿ ಸಲಹೆಗಳ ಆಪ್ ಅಭಿವೃದ್ಧಿಪಡಿಸಿ 2019ರಲ್ಲಿ ಭೂವಿಜ್ಞಾನ ಸಚಿವಾಲಯದ ಪ್ರತಿಷ್ಠಾನ ದಿನಾಚರಣೆಯಂದು ಮೇಘದೂತ ಮೊಬೈಲ್ ಅಪ್ಲಿಕೇಶನ್ನನ್ನು ಹೊರತಂದಿದೆ. ಮೇಘದೂತ ಅಪ್ಲಿಕೇಶನ್ ಮಳೆ, ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನ, ಆರ್ದ್ರತೆ, ಮೋಡದ ಪ್ರಮಾಣ, ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕಿಗೆ ಸಂಬಂಧಿಸಿದ ಮುನ್ಸೂಚನೆಯನ್ನು ಒದಗಿಸುತ್ತೆ. ಈ ಮಾಹಿತಿಯು ರೈತರು ಕೈಗೊಳ್ಳುವ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದ ಹವಾಮಾನ ಇಲಾಖೆ ವಾರದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳಂದು ಪ್ರಮುಖ ಹವಾಮಾನ ಅಂಶಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡ್ತಾ ಇದ್ದು, ಈ ಮುನ್ಸೂಚನೆಯನ್ನು ಆಧರಿಸಿ ಇದರಿಂದ ವಿವಿಧ ಬೆಳೆಗಳ ಮೇಲಾಗುವ ಪರಿಣಾಮಗಳು, ರೈತರು ತ್ವರಿತವಾಗಿ ಕೈಗೊಳ್ಳಬೇಕಾದ ವಿವಿಧ ಕ್ರಮಗಳು, ಕೃಷಿ ಚಟುವಟಿಕೆಗಳ ಬಗ್ಗೆ ಕೃಷಿ ಸಲಹೆಗಳನ್ನು ಪ್ರಾದೇಶಿಕ ಮತ್ತು ಆಂಗ್ಲ ಭಾಷೆಯಲ್ಲಿ ನೇರವಾಗಿ ರೈತರಿಗೆ ಒದಗಿಸಲಾಗುತ್ತೆ. ಸಮೂಹ ಮಾಧ್ಯಮಗಳಾದ ಟಿವಿ, ರೇಡಿಯೋ, ದಿನಪತ್ರಿಕೆಗಳು ಮತ್ತು ಕೃಷಿ ಇಲಾಖೆಗಳಿಗೂ ಈ ಮಾಹಿತಿಯನ್ನು ಒದಗಿಸುತ್ತಾ ಇದೆ. ಹವಾಮಾನ ಮುನ್ಸೂಚನೆಯನ್ನು ಆಧರಿಸಿ ಕೃಷಿ ಚಟುವಟಿಕೆ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಈ ಮೊಬೈಲ್ ಆ್ಯಪ್ ಆಂಡ್ರಾಯ್ಡ್ ಮೊಬೈಲ್ ಬಳಸುವ ಪ್ರತಿಯೊಬ್ಬ ರೈತರು ತಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಮೇಘದೂತ್ ಎಂದು ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮಗೆ ಸಂಬಂಧಪಟ್ಟ ಜಿಲ್ಲೆಯ ಮಾಹಿತಿಯನ್ನು ಪಡೆಯಬಹುದು. ಇದರಲ್ಲಿ ಹಿಂದಿನ ದಿನಗಳಲ್ಲಿ ದಾಖಲಾದ ವಿವಿಧ ಹವಾಮಾನ ಅಂಶಗಳು ವಾರದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಮುಂದಿನ 5 ದಿನಗಳವರೆಗಿನ ಹವಾಮಾನ ಮುನ್ಸೂಚನೆ ಮತ್ತು ಆಯಾ ದಿನದ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ, ಮಳೆಯ ಪ್ರಮಾಣ, ಆರ್ದ್ರತೆಯ ಪ್ರಮಾಣ, ಮೋಡದ ಪ್ರಮಾಣ, ಗಾಳಿಯ ದಿಕ್ಕು ಮತ್ತು ಗಾಳಿಯ ವೇಗ ಇವುಗಳ ಮಾಹಿತಿ ಲಭ್ಯವಿರುತ್ತದೆ. ಆಯಾ ಪ್ರದೇಶದ ಪ್ರಮುಖ ಬೆಳೆಗಳಿಗೆ ಪ್ರಚಲಿತ ಹವಾಮಾನದಿಂದಾಗುವ ಪರಿಣಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ನಿವಾರಣೋಪಾಯವನ್ನು ತಮಗೆ ಸಂಬಂಧಪಡುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರಲ್ಲಿ ತಿಳಿಸಿರುವಂತೆ ಪ್ರಚಲಿತ ಹವಾಮಾನವನ್ನು ಆಧರಿಸಿ ಆಯಾ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ತ್ವರಿತ ಕೃಷಿ ಚಟುವಟಿಕೆಗಳು ಅಂದರೆ ಸಿಂಪರಣೆ, ಮೇಲುಗೊಬ್ಬರ ಕೊಡುವುದು, ಕಟಾವು